ಹತ್ತಾರು ಮಾತಲ್ಲಿ ಮುತ್ತಂತೆ ಈ ಮಾತು ಕಿವಿಗೊಟ್ಟು ಕೇಳಿದರೆ ಒಳ್ಳೆದುಂಟು ಬಾಳಲ್ಲಿ. ಹಳ್ಳಿಯ ನೋಟ ಮಸುಕಾಗದಿರಲಿ, ದೇಶದ ಜೀವಾಳ ಮರೆಯಾಗದಿರಲಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:23. ಈಗ ಕೇಳೋಣ ರೈತಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ಕೇಳಲಿದ್ದೀರಿ ನೀವು ಬೋರ್ಡೋ ದ್ರಾವಣದ ತಯಾರಿಕೆ ಬಳಕೆ ಕುರಿತಂತೆ ಗೋಣಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಬಿ ಪ್ರಭಾಕರ್ ಅವರೊಂದಿಗಿನ ಸಂವಾದ. ಬಳಿಕ ಮಾರುಕಟ್ಟೆ ಧಾರಣೆ. ಕೇಳಿದ್ರೆ ಬೋರ್ಡೋ ದ್ರಾವಣವನ್ನ ಮಲೆನಾಡು ಪ್ರದೇಶಗಳಲ್ಲಂತೂ ಕಾಫಿ ಬೆಳೆಗಾರರು, ಕಾಳುಮೆಣಸು ಬೆಳೆಯೋರು ಉಪಯೋಗಿಸ್ಕೊಂಡೇ ಉಪಯೋಗಿಸ್ಕೊಳ್ತಾರೆ. ಇತರೆ ಬೆಳೆಗಳಲ್ಲೂ ಬೋರ್ಡೋ ದ್ರಾವಣ ಬಳಕೆ ಆಗುತ್ತೆ. ಇವತ್ತು ಬೋರ್ಡೋ ದ್ರಾವಣದ ಹಿನ್ನೆಲೆ ಮತ್ತು ಅದನ್ನು ಹೇಗೆ ತಯಾರಿಸ್ಕೊಳ್ಳೋದು, ಅದರ ಪರಿಣಾಮ, ಅದರ ಇತಿಮಿತಿ, ಹೀಗೆ ವಿಸ್ತೃತವಾದ ವಿವರಗಳನ್ನು ಪ್ರಸಾರ ಮಾಡ್ತಿದ್ದೀವಿ. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ನಮ್ಮ ಜೊತೆಗೆ ಈ ಕುರಿತಂತೆ ಮಾತನಾಡ್ತಿದ್ದಾರೆ. ಡಾಕ್ಟ್ರೇ, ಪ್ರಸ್ತಾಪ ಮಾಡಿ, ಬೋರ್ಡೋ ದ್ರಾವಣದ ಹಿನ್ನೆಲೆಯಿಂದ ಹಿಡಿದು ಅದರ ಇತಿಹಾಸ ಎಲ್ಲದನ್ನು ಹೇಳ್ತಾ ಹೋಗಿ ಮಾತಾಡ್ತಾ ಹೋಗೋಣ. ನಮಸ್ಕಾರ. ಎಲ್ಲ ಮಳೆಗಾಲ ಬಂತು ಅಂತ ಅಂದ್ಕೊಂಡ್ರೆ ಕೊಳೆ ರೋಗ ಅಂತ ಹೇಳ್ತೇವೆ. ಇದಕ್ಕೆ ರಾಮಬಾಣದ ಔಷಧಿಯಾಗಿ 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಶಿಲೀಂಧ್ರ ನಾಶಕ ಅಂತ ಹೇಳಿದ್ರೆ ಬೋರ್ಡೋ ದ್ರಾವಣ. ರೈತ ಬಾಂಧವರೇ, 1882 ಆಕಸ್ಮಿಕವಾಗಿ ಶಿಲೀಂಧ್ರ ಅನ್ವೇಷಣೆಗೊಳಿಸಲಾಗಿದೆ. ಇದರ ತದನಂತರ 4-5 ವರ್ಷವಾದ ನಂತರ ಪ್ರೊಫೆಸರ್ PMA ಮಿಲೋಡೆಟ್ ಅನ್ನುವರು ಯೂನಿವರ್ಸಿಟಿ ಆಫ್ ಬೋರ್ಡಾಕ್ಸ್, ಫ್ರಾನ್ಸ್ ದೇಶದಲ್ಲಿ ಇರ್ತಕ್ಕಂತಹ ಯೂನಿವರ್ಸಿಟಿಯವರು, ಮುಖ್ಯವಾಗಿ ಅಲ್ಲಿ ಬೆಳೀತಾ ಇರ್ತಕ್ಕಂತಹ ಗ್ರೇಪ್ಸ್ ಬೆಳೆನಲ್ಲಿ ಮಹಾ ರೋಗ ಪ್ರಾರಂಭವಾಗುತ್ತೆ. ಅದರ ಹೆಸರು ಡೌನಿ ಮಿಲ್ಡ್ಯೂ ಅಂತ ಹೇಳಿ. ಈ ರೋಗದ ಹತೋಟಿಗಾಗಿ ಪ್ರಪ್ರಥಮವಾಗಿ 1885 ಶಿಲೀಂಧ್ರ ನಾಶಕವನ್ನ ಪ್ರಯೋಗ ಮಾಡಿದ್ರು, ಅದರಲ್ಲಿ ಯಶಸ್ವಿಯಾದ್ರು ಕೂಡ. ಈ ಯಶಸ್ಸಿನ ಹಿನ್ನೆಲೆಯೊಂದಿಗೆ ಬೇರೆ ಇತರೆ ಬೆಳೆಗಳಲ್ಲೂ ಕೂಡ ಈ ಒಂದು ಶಿಲೀಂಧ್ರ ನಾಶಕವನ್ನ ಬಳಕೆ ಮಾಡಬಹುದು ಅನ್ನೋ ಉತ್ಸಾಹದ ಮೇರೆಗೆ ಇತರೆ ಬೆಳೆಗಳಲ್ಲೂ ಕೂಡ ಪ್ರಾರಂಭ ಮಾಡಿದ್ರು. ಮುಖ್ಯವಾಗಿ ಪೈಟಾಪ್ತರ ಬಾಧೆಗೊಳಗಾಗತಕ್ಕಂತಹ ಇತರೆ ಬೆಳೆಗಳಾದಂತಹ ತೆಂಗಿನ, ಅಡಿಕೆ, ಕಾಳುಮೆಣಸು, ಕೊಕ್ಕೋ ಮತ್ತೆ ಶುಂಠಿಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಇವೆಲ್ಲವೂ ಕೂಡ ಈ ಪೈಟಾಪ್ತರ ಎನ್ನುವ ಒಂದು ಶಿಲೀಂಧ್ರದಿಂದ ಬಾಧೆಗೆ ಒಳಗಾಗತಕ್ಕಂತಹ ಈ ಶಿಲೀಂಧ್ರ ನಾಶಕವನ್ನ ಉಪಯೋಗಿಸಿಕೊಂಡು ಸುಮಾರು ಈಗ 120-125 ವರ್ಷ ಆಗ್ತಾ ಬಂದಿದೆ. ಅಲ್ಲಿಯಿಂದ ಇಲ್ಲಿಯವರೆಗೂ ಕೂಡ ಇಂದೂ ಕೂಡ ನಾವು ಈ ಬೋರ್ಡೋ ದ್ರಾವಣವನ್ನ ಉಪಯೋಗಿಸ್ಕೊಳ್ತಾ ಬರ್ತಾ ಇದ್ದೇವೆ. ಬಹಳ ಸರಳವಾಗಿರುತ್ತೆ, ಅಷ್ಟೇ ಪರಿಣಾಮಕಾರಿಯಾಗೂ ಇರುತ್ತೆ, ಸುಲಭವಾಗಿ ನಮ್ಮ ರೈತ ಬಾಂಧವರು ಕೂಡ ತಯಾರಿಸ್ಕೋಬಹುದು. ಈ ಒಂದು ಬೋರ್ಡೋ ದ್ರಾವಣ ಈಗ ಯಾವ್ಯಾವ ಬೆಳೆಗಳಲ್ಲಿ ಬಳಕೆ ಆಗ್ತಾ ಇದೆ ಅಂತ ಹೇಳ್ತೀರಿ? ಈಗ ಕಾಳುಮೆಣಸಿನ ಕೊಳೆ ರೋಗಕ್ಕೆ, ಹಾಗೆ ಅಡಿಕೆಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಶುಂಠಿಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಮತ್ತೆ ಕೊಕ್ಕೋ ಬೆಳೆಯಲ್ಲಿ ಬರ್ತಕ್ಕಂತಹ ಕೊಳೆ ರೋಗ, ಹಾಗೆ ಕಿತ್ತಳೆ ಬೆಳೆಯಲ್ಲಿ ಬರ್ತಕ್ಕಂತಹ ಕೊಂಬೆ ಒಣಗುತ್ತಕ್ಕಂಥದ್ದು, ಕೊಳತು ಹೋಗ್ತಕ್ಕಂಥದ್ದು, ಇವಕ್ಕೆಲ್ಲವೂ ಕೂಡ ಇಂದು ಒಂದು ರಾಮಬಾಣ ಶಿಲೀಂಧ್ರ ನಾಶಕ ಅಂತ ಹೇಳಿದ್ರೆ ಬೋರ್ಡೋ ದ್ರಾವಣ. ಹಾಗೆ ತರಕಾರಿಗಳಲ್ಲೂ ಇದನ್ನ ಬಳಕೆ ಮಾಡ್ಕೊಳ್ಬಹುದಾ? ಖಂಡಿತವಾಗ್ಲು, ಯಾಕೆಂದ್ರೆ ಇದು ಸಾವಯವ ಕೃಷಿಗೂ ಕೂಡ ತುಂಬಾ ಹತ್ತಿರವಾಗಿರ್ತಕ್ಕಂತ ಶಿಲೀಂಧ್ರ ನಾಶಕ. ಬೋರ್ಡೋ ದ್ರಾವಣ ಅಂತಂದ್ರೆ ಎಷ್ಟೋ ಜನ ಬಹಳ ಸುಲಭವಾಗಿ ಹೇಳ್ತಾರೆ, ನೀರಿನ ಜೊತೆಗೆ ಸುಣ್ಣ ಮೈಲ್ ತುತ್ತ ಹಾಕಿ ಬೆರೆಸಿ ಸಿಂಪರಣೆ ಮಾಡೋದಂತ. ಆದ್ರೆ ಇದನ್ನ ಕ್ರಮವರಿತು ಮಾಡಬೇಕು, ಈ ಬಗ್ಗೆ ಹೇಳಿ. ಬೋರ್ಡೋ ದ್ರಾವಣದ ಗುಣಮಟ್ಟ ಮತ್ತೆ ಉಪಯೋಗ ಖಾತ್ರಿ ಆಗ್ಬೇಕು ಅಂದ್ರೆ ಗುಣಮಟ್ಟದಿಂದ ಇರಬೇಕು, ಮತ್ತು ಸರಿಯಾದ ವಿಧಾನದಿಂದ ಅದನ್ನ ತಯಾರಿಸಿಕೊಂಡು ನಾವು ಚೆನ್ನಾಗಿ ಮಿಸ್ಟ್ ಆಕಾರದಲ್ಲಿ ಸಿಂಪರಣೆ ಮಾಡಿದಾದ್ರೆ ಮಾತ್ರ ಇದರ ಒಂದು ಪ್ರಯೋಜನವನ್ನ ನಾವು ಪಡ್ಕೋಬಹುದು. ಹಾಗಾದ್ರೆ ಏನೆಲ್ಲ ಬೇಕಾಗುತ್ತೆ, ಅದನ್ನ ಹೇಗೆ ತಯಾರಿ ಮಾಡ್ಕೋಬಹುದು, ಅದ್ರ ಬಗ್ಗೆ ನಾವು ಮುನ್ನೋಟ ನೋಡೋದಾದ್ರೆ, ಒಂದು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಮೈಲು ತುತ್ತ, ಹಾಗೇನೆ ಸುಣ್ಣ ಮತ್ತೆ ನೀರು, ಇವುಗಳ ಮಿಶ್ರಣನೇ ಬೋರ್ಡೋ ದ್ರಾವಣ ಅಂತ ಹೇಳುವಂತದ್ದು. ಹೌದು. 1 kg ಮೈಲು ತುತ್ತವನ್ನ 10 liters ನೀರಿನಲ್ಲಿ ಒಂದು ಪ್ಲಾಸ್ಟಿಕ್ ಬಕೆಟ್ ನಲ್ಲಿ ಕರಗಿಸ್ಕೋಬೇಕಾಗತ್ತೆ. ಅದೇ ಪ್ರಮಾಣದಲ್ಲಿ ಇನ್ನೊಂದು ಬಕೆಟ್ 10 liters ನೀರಿನಲ್ಲಿ ಸುಣ್ಣವನ್ನ ಕರಗಿಸ್ಕೋಬೇಕಾಗತ್ತೆ. ಸುಮಾರು 100 liters ನೀರು ಇರ್ತಕ್ಕಂಥದ್ಕೆ 80 liters ನೀರನ್ನ ಹಾಕಿರ್ಬೇಕು. ಮೊದಲು ಸುಣ್ಣ ಕರಗಿಸಿರ್ತಕ್ಕಂಥ ನೀರನ್ನ 10 liters ಒಂದು 8-9 liters ಉಯ್ಬೇಕು. ಅದು ಕೋಲಿನಿಂದ ಚೆನ್ನಾಗಿ ಅದನ್ನ ಕಲಸಬೇಕು. ಹಾಗೇನೆ ಇದು ಉಳಿದಿರ್ತಕ್ಕಂಥ 10 liters ಕಾಪರ್ ಸಲ್ಫೈಟ್ ಅಥವಾ ಮೈಲು ತುತ್ತ ಅಂತ ಕೂಡ 10 liters ಅನ್ನು ಸಂಪೂರ್ಣವಾಗಿ ಈ 80 liters ವರೆಗೂ ಉಯ್ಬೇಕು. ಆಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಕಲಸಿ ಈ ಮಾರ್ಕೊಂಡಂತಹ ದ್ರಾವಣ ರಸಸಾರ ಅದ್ರದ್ದು ತಟಸ್ಥವಾಗಿರ್ಬೇಕು. ತಟಸ್ಥ ಅಂತ ಹೇಳಿದ್ರೆ ಅದ್ರದ್ದು pH 7 ಆಗಿರ್ಬೇಕು. ಹಾಗಾದ್ರೆ ಸ್ಥಳೀಯ ಮಟ್ಟದಲ್ಲಿ ಹೇಗೆ pH ಅನ್ನ ಅಥವಾ ರಸಸಾರವನ್ನ ಚೆಕ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ತುಂಬಾ ಸುಲಭವಾಗಿ ಚೆನ್ನಾಗಿ ಅರಿತವಾಗಿರ್ತಕ್ಕಂತಹ ಒಂದು ಕುಡುಗನ್ನ ನಾವು ತಯಾರು ಮಾಡ್ಕೊಂಡಿರುವಂತಹ ದ್ರಾವಣದಲ್ಲಿ ಅಜ್ಜಿ ಮತ್ತೆ ತೆಗೆದಾಗ ಅದರ ಮೇಲೆ ಯಾವುದೇ ಕೆಂಪು ಅಥವಾ ಕಂದು ಮಿಶ್ರಿತ ಚುಕ್ಕೆಗಳು ಇರಬಾರದು. ಇದೇ ಅಂತ ಹೇಳಿದ್ರೆ ನಾವು ಮಾಡಿರ್ತಕ್ಕಂತಹ ದ್ರಾವಣ ಉಳಿಯಾಗಿದೆ, ಅದು ಸರಿಯಾದ ದ್ರಾವಣ ಅಲ್ಲ. ಅಥವಾ ಪರಿಚಿತವಾದಂತಹ ಚಾಕುವನ್ನ ಈ ದ್ರಾವಣದಲ್ಲಿ ಎಜ್ಜಿ ತೆಗೆದಾಗ ಅದೇ ರೀತಿಯಲ್ಲಿ ಕೆಂಪು ಅಥವಾ ಕಂದು ಚುಕ್ಕೆಗಳು ಅದ್ರ ಮೇಲೆ ಏನಾದ್ರು ಮೂಡಿದ್ರೆ ಅಂತ ದ್ರಾವಣ ಸರಿ ಇಲ್ಲ. ಅಂದ್ರೆ ಕಬ್ಬಿಣದ ಚಾಕನ? ಸ್ಟೀಲ್ ಚಾಕ್ ಅಲ್ಲ. ಹಾಗೇನೆ ಈ ಲಿಟ್ಮಸ್ ಕಾಗದ ಒಂದು ಸ್ವಲ್ಪ ತುಂಡನ್ನ ತೆಗೆದುಕೊಂಡು ದ್ರಾವಣಕ್ಕೆ ಮುಟ್ಟಿಸಿದಾಗ ಅದು ನಮ್ಗೆ ಕೆಂಪಾಗಿದ್ದರೆ ಆ ದ್ರಾವಣ ಸರಿ ಇಲ್ಲ. ಹಾಗೇನೆ ಇತ್ತೀಚೆಗೆ ಎಲ್ಲಾ ಅಂಗಡಿಗಳಲ್ಲೂ ಕೂಡ ಈ pH ಪೇಪರ್ಸ್ ಅಂತ ಸಿಗುತ್ತೆ. ಒಂದು pH ಪೇಪರ್ ನಲ್ಲಿ 10 ಚಿಕ್ಕ ಪೇಪರ್ಸ್ ಗಳಿರುತ್ತೆ. ಅದರಲ್ಲಿ ಒಂದನ್ನ ಅರೆದುಕೊಂಡು ಇದೇ ಒಂದು ದ್ರಾವಣಕ್ಕೆ ಮುಟ್ಟಿಸಿ ನೋಡಿದ್ರೆ ಅದು ಆರೆಂಜ್ ಕಲರ್ ಇರ್ತಕ್ಕಂಥದ್ದು ಆರೆಂಜ್ ಕಲರೇ ಆಗ್ಬಿಟ್ರೆ ಆ ದ್ರಾವಣ ಸರಿ ಇಲ್ಲ. ಅದು ತಿಳಿ ನೀಲಿ ಆಕಾರದ ಬಣ್ಣಕ್ಕೆ ಬರಬೇಕು. ಅಂದ್ರೆ ಅಂತ ಒಂದು ದ್ರಾವಣ ನ್ಯೂಟ್ರಲ್ ಅಂಶ ಹೊಂದಿದೆ. ನಾವು ಮಾಡಿರ್ತಕ್ಕಂತಹ ಬೋರ್ಡ ದ್ರಾವಣ ಬಹಳ ಪರಿಣಾಮಕಾರವಾಗಿ ಈ ಶಿಲೀಂಧ್ರವನ್ನ ಹತೋಟಿ ಮಾಡುತ್ತೆ. ಇನ್ನೊಂದು ವಿಧಾನ ಇದೆ, ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಬಹುದು. ಇದಕ್ಕೆ ಒಂದು ಪೊಟ್ಯಾಸಿಯಂ ಫೆರೋಸೈನೈಡ್ ಅಂತ ಹೇಳ್ತೀವಿ. ಅದನ್ನ 5 ml ಅಷ್ಟು ಬೋರ್ಡ ದ್ರಾವಣವನ್ನ ಮಿಶ್ರಣ ಮಾಡಿದಾಗ ಅದರಲ್ಲಿ ಕೆಂಪು ಆಗಿ ಬಂದ್ರೆ ಅಂತದ್ದಕ್ಕೆ ನಾವು ಈ ದ್ರಾವಣ ಸರಿ ಇಲ್ಲ, ಹುಳಿ ಆಗಿದೆ, ಇದನ್ನ ನಾವು ಸಿಂಪರಣೆ ಮಾಡಬಾರದು. 4-5 ಟೆಸ್ಟ್ ಗಳನ್ನ ಮಾಡ್ಕೋಬಹುದು. ಆದ್ರೆ ಈ pH ಪೇಪರ್ ಟೆಸ್ಟ್ ಮತ್ತೆ ಕತ್ತಿ ಅಥವಾ ಕುಡುಗೋಲಿನಿಂದ ಟೆಸ್ಟ್ ಮಾಡ್ತೀವಿ, ಇದನ್ನ ಖಂಡಿತವಾಗ್ಲೂ ಟೆಸ್ಟ್ ಮಾಡಿ ನಂತರ ದ್ರಾವಣವನ್ನ ಸಿಂಪರಣೆ ಮಾಡ್ಬೇಕು. ತಾವು ಹೇಳ್ತಾ ಇದ್ರಿ 10 liters ನೀರಿನೊಂದಿಗೆ ಹಾಕಿದ ಸುಣ್ಣದ ದ್ರಾವಣವನ್ನ 8 liters ಹಾಕಿ ಇನ್ನು ಸ್ವಲ್ಪ ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರಿ ಅಲ್ವಾ? ಖಂಡಿತವಾಗ್ಲು. ಯಾಕೆ ಅಂತ ಹೇಳಿದ್ರೆ ನಮಗೆ 1% ಬೋರ್ಡೋ ಮಿಶ್ರಣ ತಯಾರಿಕೆ ಮಾಡಬೇಕು. 100 liters ಒಟ್ಟು 100 liters ಆಗ್ಬೇಕು ನಾವು ಮಾಡ್ಕೊಂಡಿರ್ತಕ್ಕಂತ ದ್ರಾವಣ. ಅದಕ್ಕೆ 10 liters ನಲ್ಲಿ ಕಾಪರ್ ಸಲ್ಫೈಟ್, ಇನ್ನ 10 liters ನಲ್ಲಿ ಸುಣ್ಣವನ್ನ ಕರಗಿಸ್ಕೋಬೇಕು. ಇನ್ನ ಉಳಿದಿರ್ತಕ್ಕಂಥ 80 liters ಫಸ್ಟ್ 8 liters ಸುಣ್ಣವನ್ನ ಹಾಕ್ಬೇಕು, 10 liters ಕಾಪರ್ ಸಲ್ಫೈಟ್ ಅನ್ನ ಹಾಕ್ಬೇಕು. ಆಮೇಲೆ ಅದರಲ್ಲಿ pH ಅನ್ನ ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿದಾಗ ನಮಗೆ ಅದು ಉಳಿ ಇದೆ ಅಂದ್ರೆ pH 7 ಕಡಿಮೆ ಇದೆ ಅಂತಾದ್ರೆ ಇನ್ನು ಉಳಿದಿರ್ತಕ್ಕಂತಹ 2 liters ಸುಣ್ಣ ಇದ್ದ ನೀರಿರುತ್ತೆ, ಅದನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಕೋಲಿನಿಂದ ತಿರುಗಿಸಿ ಮತ್ತೆ pH ಅನ್ನ ಟೆಸ್ಟ್ ಮಾಡ್ಬೇಕು. ಸೊ ಆವಾಗ ಅದು ಏಳನ್ನ ತೋರಿಸಿದ್ರೆ ಅಲ್ಲಿಗೆ ನಿಲ್ಸಿ ಇನ್ನು ಉಳಿದಿರ್ತಕ್ಕಂಥದ್ಕೆ ನಾವು ಸಿಂಪರಣೆಯನ್ನ ಉಪಯೋಗಿಸ್ಕೋಬಹುದು. ಈ ರೀತಿ ಮಾಡೋದ್ರಿಂದ ಸರಿಯಾಗಿ ನಿಖರವಾಗಿ ಬೋರ್ಡ ದ್ರಾವಣವನ್ನ ತಯಾರಿಸ್ಕೋಬಹುದು. ಹಾಗೂ ಹೆಚ್ಚಾಗಿ ನಾವೇನಾದ್ರೂ ಸುಣ್ಣವನ್ನ ಸಂಪೂರ್ಣವಾಗಿ ಹಾಕಿದಾಗ ಈ ಒಂದು ದ್ರಾವಣ ಒಂದು ರಸಸಾರ ಏಳನ್ನ ದಾಟಿ ಎಂಟು ಒಂಬತ್ತಕ್ಕೆ ಹೋಗ್ಬಿಟ್ರೆ ಈ ಶಿಲೀಂಧ್ರ ನಾಶಕದ ಪರಿಣಾಮಕಾರಿ ರಿಸಲ್ಟ್ ನಮ್ಗೆ ಸಿಗೋದಿಲ್ಲ. ಹಾಗೇನೆ ಏಳಕ್ಕಿನ್ನ ಕಡಿಮೆ ಆಗ್ಬಿಟ್ರೆ ಅಲ್ಲೂ ಕೂಡ ಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಗಿಡದ ಮೇಲೆ ದುಷ್ಪರಿಣಾಮವನ್ನು ಕೂಡ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಅಂದ್ರೆ ಎಲೆ ಸುಟ್ಟೋಗೆ ಆಗೋದು, ಕೆಲವು ರೈತರು ಹೇಳ್ತಾರೆ ನಾವು ಸ್ಪ್ರೇ ಮಾಡಿದ್ರೆ ಇದ್ದಕ್ಕಿದ್ದಾಗ ಗಿಡಗಳು ಯಾಕೋ ಉಡುಗ್ತಾ ಇದೆ, ಎಲೆಗಳ ಮೇಲೆಲ್ಲ ಪಾಟ್ಸ್ಗಳು ಬರ್ತಾ ಇದೆ, ಮಡಿಚ್ಕೊಂಡಂಗ ಆಗಿದೆ ಅಂತ ಹೇಳಿದ್ರೆ ಆ ದ್ರಾವಣನ ತಯಾರ್ ಮಾಡ್ಕೊಂಡಿರೋದೇ ಸರಿಯಾಗಿರೋದಿಲ್ಲ, ಅದ್ರ ದುಷ್ಪರಿಣಾಮವನ್ನ ನೋಡ್ಬೇಕಾಗುತ್ತೆ. ಹೌದು, ಈಗ ಸುಣ್ಣ ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಸಿಗುತ್ತೆ, ಪುಡಿ ರೂಪದಲ್ಲಿ, ಕಲ್ಲಿನ ರೂಪದಲ್ಲಿ, ಮತ್ತೆ ಅದರಲ್ಲಿ ರಾಸಾಯನಿಕದ ಸಂಯೋಜನೆ ಬೇರೆ ಬೇರೆ ಇರುತ್ತೆ. ಎಂತ ಸುಣ್ಣವನ್ನು ಉಪಯೋಗಿಸ್ಕೊಳ್ಬೇಕು, ಮತ್ತೆ ಅದನ್ನೇನಾದ್ರೂ ಒಂದು ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ನೇರವಾಗಿ ಬಕೆಟ್ಗೆ ಹಾಕಿ ಕರಗಿಸ್ಬೋದಾ, ಇದ್ರ ಬಗ್ಗೆ ಹೇಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಣ್ಣ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಹೈಡ್ರೇಟೆಡ್ ಲೈಮ್ ಅಂತ ಸಿಗುತ್ತೆ, ಅಥವಾ ಸ್ಲೇಕ್ ಲೈಮ್ ಅಂತ ಹೇಳ್ತೀವಿ. ಇದಾದ್ರೆ ನಮಗೆ 1% ಬೋರ್ಡೋ ದ್ರಾವಣ ಮಾಡ್ಕೊಳ್ಲಿಕ್ಕೆ ಗುಣಮಟ್ಟ ಚೆನ್ನಾಗಿದ್ರೆ 1 kg ಅಷ್ಟೇ ಸುಣ್ಣ ಸಾಕು. ಅದೇ ರೀತಿ ಇನ್ನೊಂದು ಕ್ಯಾಲ್ಸಿಯಂ ಆಕ್ಸೈಡ್ ಅಂತ ಸಿಗುತ್ತೆ, ಅದಕ್ಕೆ ನಾವು ಕ್ವಿಕ್ ಲೈಮ್ ಅಥವಾ ಬರ್ನ್ ಲೈಮ್ ಅಂತ ಹೇಳ್ತೀವಿ, ಸುಟ್ಟ ಸುಣ್ಣ. ಇದಾದ್ರೆ ನಮ್ಗೆ 1.25 kg ಅಷ್ಟೇ ಸಾಕಾಗುತ್ತೆ 1% ಶೇಕ್ ಮಾಡ್ಕೊಳ್ಳೋದಾದ್ರೆ. ಉಳಿತಾಯನು ಕೂಡ ಮತ್ತೆ ಸರಿಯಾಗೂ ಕೂಡ ನಾವು ದ್ರಾವಣವನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಇರುತ್ತೆ. ಅದನ್ನ ಬಕೆಟ್ಗೆ ನೇರವಾಗಿ ಹಾಕಿ ಕರಗಿಸ್ಬೇಕಾ ಅಥವಾ ಏನಾದ್ರೂ ಒಂದು ಬಟ್ಟೆ ಚೀಲದಲ್ಲಿ ಅಥವಾ ಗೋಣಿ ಚೀಲದಲ್ಲಿ ಹಾಕಿ ಕರಗಿಸ್ಬೇಕಾ, ಏನಂತೀರಿ? ನಮ್ಗೆ ಸಿಕ್ತಕ್ಕಂತ ಕಾಪರ್ ಸಲ್ಫೇಟ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು, ಇವು ಬೇಗ ಕರಗುತ್ತಲ್ಲ, ಕಲ್ಲಿನ ರೀತಿನಲ್ಲಿ ಇರ್ತಿತ್ತು ಕಾಪರ್ ಸಲ್ಫೇಟ್, ಇವಾಗ ಪುಡಿಯಲ್ಲಿ ರೂಪದಲ್ಲಿ ಬಂದಿದೆ. ಮೊದಲು ಸುಣ್ಣನು ಕೂಡ ಅಷ್ಟೇನೆ, ಸುಟ್ಟ ಸುಣ್ಣ ಸ್ವಲ್ಪ ದಪ್ಪ ದಪ್ಪ ಆಗಿರ್ತಿತ್ತು, ಇವಾಗ ಸ್ಪ್ರೇ ಲೈಮ್ ಅಂತ ಬಂದಿದೆ, ನೀರಿಗಾಕಿ ಸ್ವಲ್ಪ ಸಮಯದಲ್ಲೇ ಅವು ಕರ್ಕೋಬಿಡ್ತವೆ. ಹೌದು, ಒಂದು 1/2 ಗಂಟೆ 3/4 ಗಂಟೆ ಸಾಕು, ಕರಗ್ಬಿಡುತ್ತೆ. ಅಂತ ಒಂದು ಪದಾರ್ಥಗಳು ಈಗ ಮಾರುಕಟ್ಟೆಯಲ್ಲಿ ಲಭ್ಯವಿದಾವೆ. ತಣ್ಣೀರೇ ಸಾಕು, ಬಿಸಿನೀರ್ ಅಂತ ಏನ್ ಬೇಕಾಗಿಲ್ಲ ಅಲ್ವಾ? ಏನ್ ಬೇಕಾಗೋದಿಲ್ಲ. ಈಗ ಒಂದು ಡಾಕ್ಟರ್ ತಾವು ಹೇಳ್ತಾ ಇದ್ರಿ 100 liter ಅಥವಾ 200 liter ಡ್ರಮ್ಗೆ ನಾವು ಒಂದೇ ಸರಿಗೆ ಹಾಕೊಂಡು ಪರೀಕ್ಷೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಬಕೆಟ್ ನಲ್ಲಿ ಅದರದ್ದು ಒಂದು 1/2 liter ಇದ್ರದ್ದು 1/2 liter ಹಾಕಿ ಅದಕ್ಕೆ ತಕ್ಕಂತೆ ನೀರು ಸೇರಿಸ್ಬಿಟ್ಟು ಪರೀಕ್ಷೆ ಮಾಡಿ ಮುಂದುವರಿಬೋದು ಅಥವಾ ಡ್ರಮ್ಗೆ ಹಾಕೊಂಡೇ ನೋಡಿ ಉಪಯೋಗಿಸ್ಕೊಳ್ಬೇಕಾ, ಹೇಗೆ? ಆ ರೀತಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಾವೀಗ ಸಾಮಾನ್ಯವಾಗಿ ಒಂದು ಬ್ಯಾರಲ್ಗೆ ನಾವ್ ಏನಾದ್ರು ಮಾಡ್ಕೊಳ್ಳೋದಾದ್ರೆ 2 kg ಅಷ್ಟು ಕಾಪರ್ ಸಲ್ಫೇಟ್ ಅನ್ನ ಸುಮಾರು 10 liter ನಲ್ಲಿ ಕರಗಿಸ್ಕೊಂಡು, ಸುಣ್ಣವನ್ನು ಕೂಡ ಒಂದು 10 liter ನಲ್ಲಿ ಕರಗಿಸ್ಕೊಂಡು 180 liter ನೀರಿರ್ತಕ್ಕಂಥದ್ಕೆ ಎರಡನ್ನು ಒಟ್ಟಿಗೆ ಉಯ್ದ್ರೆ ಸಾಕಾಗುತ್ತೆ. ಕಲಸಿದ್ದಾಯ್ತು, ತಯಾರಿಸಿದ್ದಾಯ್ತು, ತಟಸ್ಥ ರಸಸಾರ ಇರ್ಬೇಕಂತ ಹೇಳ್ತಾ ಇದ್ರಿ, ಅದನ್ನ ಪರೀಕ್ಷೆ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಬಳಕೆ ಮಾಡೋದ್ರ ಬಗ್ಗೆ ಹೇಳಿ. ಈಗ ತಯಾರ್ ಮಾಡ್ಕೊಂಡಾದ್ಮೇಲೆ ಸಾಧ್ಯವಾದಷ್ಟು ಮಟ್ಟಿಗೆ ಅಂದೇ ಉಪಯೋಗಿಸ್ಬೇಕು. ವ್ಯಾಲಿಡಿಟಿ ಅಂತ ಏನ್ ಹೇಳ್ತೇವೆ ಅದು 4-5 ಗಂಟೆ ಅಷ್ಟೇ. ಓಹೋ, ಸ್ಪ್ರೇ ಮಾಡ್ಬೇಕಾದ್ರೂ ಅಷ್ಟೇ ಮಿಸ್ ಆಗಿ ಅದು ಸಿಂಪರಣೆ ಆಗ್ಬೇಕು, ಮಂಜಿನ ರೀತಿನಲ್ಲಿ ಅದು ಸಿಂಪರಣೆ ಆಗ್ಬೇಕು. ಅದಕ್ಕೆ ನಾವು ಸೂಕ್ತವಾಗಿರ್ತಕ್ಕಂತ ಸ್ಪ್ರೇಯರ್ಗಳ ಆಯ್ಕೆನೂ ಕೂಡ ಬಹಳ ಮುಖ್ಯ. ಹಾಗೇನೆ ಆಕಸ್ಮಿಕವಾಗಿ ಅವತ್ತು ಮಾಡ್ಲಿಕ್ಕೆ ಆಗ್ಲೇ ಇಲ್ಲ, ಮಳೆ ಬಂದ್ಬಿಡ್ತು, ಅಂತ ದ್ರಾವಣವನ್ನ ಇನ್ನೇನ್ ಮಾಡಬಹುದು, ಅದಕ್ಕೆ ಸುಮಾರು 100 liter ಏನಾದ್ರು ಮಾಡ್ಕೊಂಡಿದ್ರೆ 1/2 kg ಬೆಲ್ಲದ ನೀರನ್ನ ಸೇರಿಸಿ ನೆಕ್ಸ್ಟ್ ಡೇ ನಾವು ಅದನ್ನ ಸಿಂಪರಣೆಗೆ ಉಪಯೋಗಿಸಬಹುದು. ಮತ್ತೆ ರಸಸಾರವನ್ನ ನೋಡ್ಕೊಂಡು ಮುಂದುವರಿಬೇಕಲ್ವಾ? ಖಂಡಿತವಾಗ್ಲು. ಏನೇ ಆದ್ರೂ ತಾಜವಾದ ದ್ರಾವಣವನ್ನ ಅವತ್ತಿಂದ ಅವತ್ತೇ ಉಪಯೋಗಿಸ್ಕೊಂಡ್ರೆ ಒಳ್ಳೇದು, ತುಂಬಾ ಒಳ್ಳೇದು. ಹೌದು, ಮತ್ತೆ ಇನ್ನ ಸಿಂಪರಣೆಯಲ್ಲಿ ಬಹಳ ಮುಖ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಒಂದು ಬೋರ್ಡೋ ಸಿಂಪರಣೆಯನ್ನ ಮಾಡಬೇಕು. ಅದಾದ ನಂತರ 40-45 ದಿವಸದ ಅಂತರದಲ್ಲಿ ಇನ್ನೊಂದು ಸ್ಪ್ರೇಯನ್ನ ಕೊಟ್ಟಿದ್ದೆ ಆದಲ್ಲಿ ಆ ರೋಗವನ್ನ ತುಂಬಾ ಚೆನ್ನಾಗಿ ಅಸೌಟಿನ ಮಾಡಬಹುದು. ಎರಡು ಸಿಂಪರಣೆ ಬೇಕೇ ಬೇಕು. ಹೌದು, ಎರಡು ಅಥವಾ 3 ಮಾಡಿದ್ರು ತಪ್ಪೇನಿಲ್ಲ, ಬಹಳ ಜಾಗ್ರತೆಯಿಂದ ಮಾಡ್ಕೊಂಡು ಹೋದ್ರೆ ಅನುಕೂಲವೇ. ಹೌದು, ಒಂದರ ದ್ರಾವಣ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಕಾಳುಮೆಣಸಿನಲ್ಲಿ, ಅಡಿಕೆಯಲ್ಲಿ, ಮತ್ತೆ ಕೊಕ್ಕೋ ಬೆಳೆಯಲ್ಲಿ, ರಬ್ಬರ್ ಬೆಳೆಯಲ್ಲಿ ಯಶಸ್ವಿಯಾಗಿ ಉಪಯೋಗಿಸಬಹುದು. ಹಾಗೇನೆ ಕೆಲವೊಂದು ಬೆಳೆಗಳಲ್ಲಿ ಪ್ರೂನಿಂಗ್ ಅನ್ನ ಮಾಡ್ತೇವೆ. ಪ್ರೂನಿಂಗ್ ಅಂದ್ರೆ ಸವರುವಿಕೆ ಅಥವಾ ಕಪತ್ ಅಂತ ಏನ್ ಹೇಳ್ತೀವಿ, ಈಗ ಕಿತ್ಲೆ ಎಲ್ಲ ಆಗಿರ್ಬೋದು, ಒಣಗೋಗಿರ್ತಕ್ಕಂತ ರಂಬೆಗಳನ್ನ ಕಟ್ ಮಾಡಿ ಅದಕ್ಕೆ ಬೋಡೋ ದ್ರಾವಣ ಲೇಪನ ಮಾಡೋದ್ರಿಂದ ಮತ್ತೆ ಒಣಗುವಂತದ್ದು ತಪ್ಪುತ್ತೆ, ಮತ್ತೆ ಹೊಸ ಚಿಗುರು ಕೂಡ ಮೂಡ್ಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೆ ನಾವು 10% ಬೋಡೋ ದ್ರಾವಣವನ್ನ ತಯಾರಿಸ್ಕೋಬೇಕು. ಅಂದ್ರೆ ಸುಲಭವಾಗಿ ನಾವ್ ಹೇಗ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, 100 gram ನಷ್ಟು ಕಾಪರ್ ಸಲ್ಫೇಟ್ ಒಂದು 1/2 liter ನಲ್ಲಿ, 100 gram ನಷ್ಟು ಸುಣ್ಣವನ್ನ ಇನ್ನೊಂದು 1/2 liter ನಲ್ಲಿ ಕರಗಿಸ್ಕೊಂಡು ಎರಡನ್ನು ಮಿಶ್ರಣ ಮಾಡಿಕೊಂಡ್ರೆ 10% ಬೋಡೋ ಪೇಸ್ಟ್ ಆಗುತ್ತೆ. ಇದನ್ನ ನಾವು ಲೇಪನ ಮಾಡ್ಲಿಕ್ಕೆ ಉಪಯೋಗಿಸಬಹುದು. ಹಾಗೆ ಕಿತ್ಲೆ ಗಿಡಗಳಲ್ಲಿ ಸಾಮಾನ್ಯವಾಗಿ ಬುಡದಲ್ಲಿ ರೋಗ ಕೆಲವೊಂದು ಟೈಮ್ ಗಮೋಸಿಸ್ ಅಂತ ಹೇಳ್ತೇವೆ, ಅದಕ್ಕೆ ನಾವು ಬೋಡೋ ದ್ರಾವಣವನ್ನ ಲೇಪನ ಮಾಡ್ತೀವಿ. ಅದಕ್ಕೂ ಕೂಡ ಈ ಬೋಡೋ ದ್ರಾವಣ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಡಾಕ್ಟರ್, ಈ ಸುಣ್ಣದಲ್ಲಿ ಏನಿರುತ್ತೆ, ಮೈಲ್ ತುತ್ತದಲ್ಲಿ ಏನಿರುತ್ತೆ ಅಂತ ನಮ್ಮ ಕೇಳುಗರಿಗೆ ಹೇಳ್ಬೋದಾ? ಅದರಿಂದ ಈಗ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ ಒಂದು, ಜೊತೆಗೆ ಪೋಷಕಾಂಶಗಳು ಸಿಗ್ತವೆ ಅಲ್ವಾ? ಇದಕ್ಕೆ ನಾವು ಕಾಪರ್ ಸಲ್ಫೇಟ್ ಅಂತ ಹೇಳ್ತೀವಿ. ಕಾಪರ್ ಅನ್ನೋ ಒಂದು ಅಂಶ ಇರುತ್ತೆ, ತಾಮ್ರ. ಆಮೇಲೆ ಸಲ್ಫೇಟ್ ಅಂದ್ರೆ ಗಂಧಕ. ಹೌದು, ಇದು ಮುಖ್ಯವಾಗಿ ಒಂದು ಪೋಷಕಾಂಶನು ಕೂಡ ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಹಾಗೆ ಇದ್ರದ್ದು ವಿಶೇಷತೆ ಏನಂತ ಹೇಳಿದ್ರೆ, ಇದು ತಟಸ್ಥವಾಗಿದ್ದಾಗ ಶಿಲೀಂಧ್ರ ನಾಶಕವಾಗೂ ಕೆಲಸ ಮಾಡುತ್ತೆ, ಕೆಲವೊಂದ್ ಟೈಮ್ ಬ್ಯಾಕ್ಟೀರಿಯಾ ನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ. ಓಹೋ, ಮತ್ತು ಪೋಷಕಾಂಶನೂ ಹೌದು. ಹೌದು, ಹಾಗೆ ಗಂಧಕವು ಸಹ ಪೋಷಕಾಂಶ, ಅದು ರೋಗ ಹತೋಟಿಯಲ್ಲೂ ಕೆಲಸ ಮಾಡುತ್ತೆ. ಹೌದು, ನಾವೇನು ಬೂದಿ ರೋಗ ಇಂಥವೆಲ್ಲ ಬರ್ತವೆ, ಅದಕ್ಕೆ ನಾವು ಗಂಧಕವನ್ನು ಉಪಯೋಗಿಸ್ತೇವೆ. ಆಮೇಲೆ ಕೆಲವೊಂದ್ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಕ್ಯಾಲ್ಸಿಯಂ ಅಂಶನು ಮಣ್ಣಿನ ಒಂದು ರಸಸಾರವನ್ನ ಸ್ಥಿತಿಗೆ ತರಲಿಕ್ಕೆ ಮತ್ತೆ ಗಿಡಕ್ಕೆ ಒಂದು ರೀತಿಯಲ್ಲಿ ಪೋಷಕಾಂಶವನ್ನು ಪೂರೈಕೆ ಮಾಡಿ ಆರೋಗ್ಯ ಕಾಪಾಡಲಿಕ್ಕೂ ನೆರವಾಗ್ತದೆ ಅಲ್ವಾ? ಹೌದು. ಈ ಬೋರ್ಡದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ರೈತರು ತುಂಬಾ ಸುಲಭವಾಗಿ ಅವರೇ ತಯಾರು ಮಾಡ್ಕೋಬಹುದು. ಹೌದು, ಒಂದು. ಮತ್ತೆ ಎರಡನೇದಾಗಿ ಸ್ಥಳೀಯವಾಗಿ ಸಾಮಗ್ರಿಗಳು ಸಿಗ್ತವೆ, ಎಲ್ಲಾ ಅಂಗಡಿಗಳಲ್ಲೂ ಕೂಡ ಇತ್ತೀಚೆಗೆ ಸಲ್ಫೇಟ್ ಆಗಿರ್ಬೋದು, ಸುಣ್ಣ ಆಗಿರ್ಬೋದು ಎಲ್ಲಾ ಕಡೆ ಸಿಗುತ್ತೆ. ಮತ್ತೆ ಬೇರೆ ಶಿಲೀಂಧ್ರ ನಾಶಕಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಇದು ಬಹಳ ಒಂದು ಉಪಯುಕ್ತ ಮತ್ತೆ ವಿಷಕಾರಿ ಅಂತ ಹೆಚ್ಚು ಇರೋದಿಲ್ಲ ಅಂತ ಹೇಳ್ಬೋದು. ಡಾಕ್ಟ್ರೆ, ಬಹಳ ಮುಖ್ಯವಾದ ಸಂಗತಿ, ಎಷ್ಟೋ ಜನ ಈಗಲೂ ಮಾಡ್ತಾರೆ ಬೋರ್ಡೋ ದ್ರಾವಣದ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾರೆ, ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಸಿಂಪಡಣೆ ಮಾಡೋದಿದೆ, ಇನ್ನು ಲಘು ಪೋಷಕಾಂಶಗಳನ್ನು ಅಥವಾ ಇನ್ನು ಬೇರೆ ಬೇರೆದು ಅವ್ರಿಗೇನು ತಿಳಿಯುತ್ತೋ ಅದನ್ನೆಲ್ಲ ಸಿಂಪಡಣೆ ಮಾಡಲಿಕ್ಕೆ ಇದ್ರ ಜೊತೆ ಸೇರಿಸಿ ಬಳಕೆ ಮಾಡ್ಕೊಳ್ತಾರೆ, ಏನಂತೀರಿ? ಒಳ್ಳೆ ಪ್ರಶ್ನೆ. ಇಲ್ಲಿ ಬೋರ್ಡೋ ದ್ರಾವಣ ಯಾವುದೇ ಶಿಲೀಂಧ್ರ ನಾಶಕ ಆಗಿರ್ಬೋದು, ಇನ್ನೊಂದು ಅಥವಾ ಕೀಟನಾಶಕ ಆಗಿರ್ಬೋದು ಅಥವಾ ಪೋಷಕಾಂಶ ಆಗಿರ್ಬೋದು ಸೇರಿಸಲೇಬಾರದು. ಯಾಕೆ? ಯಾಕೆ ಅಂತ ಹೇಳಿದ್ರೆ, ಇದು ಒಂದು ರಸಸಾರ ಆಧಾರಿತವಾಗಿರುತ್ತೆ, ಪಿಎಚ್ ನ್ಯೂಟ್ರಲ್ ಇದ್ದಾಗ ಮಾತ್ರ ಅದು ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡುತ್ತೆ. ಅದೇನಾದ್ರೂ ಆಚೆ ಈಚೆ ಆದ್ರೆ ನಾ ಮೊದಲೇ ಹೇಳ್ದಾಗೆ ಫೈಟೋಟಾಕ್ಸಿಸಿಟಿ ಅಂತ ಹೇಳ್ತೀವಿ, ಒಂದು ಕೆಟ್ಟ ಪರಿಣಾಮ ಇರುತ್ತೆ. ಜಾಸ್ತಿ ಆದಾಗ ಅದು ಪರಿಣಾಮಕಾರಿಯಾಗಿ ಇರೋದೇ ಇಲ್ಲ ಶಿಲೀಂಧ್ರ ನಾಶಕವಾಗಿ. ಮತ್ತೆ ಇನ್ನಿತರವು ಇನ್ನೂ ಸೇರಿಸ್ಕೊಂಡಾಗ ಸಂಪೂರ್ಣ ದ್ರಾವಣನೇ ಗುಣಮಟ್ಟದಿಂದ ಕೂಡಿರೋದಿಲ್ಲ. ಒಂದು ಸಂತೋಷ ಅಷ್ಟೇ, ಆದ್ರೆ ಪರಿಣಾಮಕಾರಿಯಾಗಿ ಇರೋದಿಲ್ಲ. ಅದರಿಂದ ನಾನೇನ್ ಹೇಳೋದು ಅಂತ ಹೇಳಿದ್ರೆ, ರೈತ ಬಾಂಧವರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇತರೆ ಶಿಲೇಂದ್ರ ನಾಶಕ ಅಥವಾ ಕೀಟನಾಶಕ ಅಥವಾ ಯಾವುದೇ ಪೋಷಕಾಂಶವನ್ನು ಇದ್ರ ಜೊತೆ ಸೇರಿಸಲೇಬಾರ್ದು. ಇದ್ರ ಜೊತೆಗೆ ನಾವೇನಾದ್ರೂ ಒಂದ್ ಸ್ವಲ್ಪ ಅಂಟು ದ್ರಾವಣವನ್ನ ಸೇರಿಸಿದ್ರೆ ಇನ್ನು ಚೆನ್ನಾಗಿ ಗಿಡದ ಮೇಲೆ ಅಂಟ್ಕೊಳ್ಳುತ್ತೆ, ಇನ್ನು ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ನಾವೇನು ಬೋಡೋ ದ್ರಾವಣ ಅಂತ ಹೇಳ್ತೀವಿ, ರೋಗ ಬರೋದ್ಕಿನ್ನ ಮುಂಚೆನೆ ನಾವು ಸಿಂಪಡಣೆ ಮಾಡ್ತಕ್ಕಂಥದ್ದು. ಹೌದು, ರೋಗ ಬಂದಾದ್ಮೇಲೆ ಇದರ ಪರಿಣಾಮ ಅಷ್ಟಕ್ಕೆ ಅಷ್ಟೇನೆ, ಒಂದು ಮುಂಜಾಗ್ರತೆ. ಹೌದು, ಮುಂಜಾಗ್ರತೆಯಾಗಿ ಬಳಕೆ ಮಾಡ್ಕೊಂಡ್ರೆ ರೋಗ ಬಾರದಂಗೆ ಇದು ಕೆಲಸ ಮಾಡುತ್ತೆ, ನಮ್ಮ ಉದ್ದೇಶ ಪರಿಪೂರ್ಣ ಆಗುತ್ತೆ ಅಲ್ವಾ? ಖಂಡಿತವಾಗ್ಲು, 106 ವರ್ಷದ ಒಂದು ಫಲಿತಾಂಶ ಇದು. ನಾವು ಯಾವ್ದೇ ಒಂದು ಶಿಲೀಂಧ್ರ ನಾಶಕ ನೋಡಿದ್ರೆ ಇಷ್ಟು ಬಾಳಿಕೆ ಬಂದಿರತಕ್ಕಂತ ಶಿಲೀಂಧ್ರ ನಾಶಕ ನಾವು ನೋಡ್ಲೇ ಇಲ್ಲ. ಒಂದು ಅಂದಾಜಿನ ಪ್ರಕಾರ ಇದು 120-125 ವರ್ಷ ಆಗಿದೆ. ಎಷ್ಟೋ ರಾಸಾಯನಿಕ ವಿಷಗಳನ್ನ ಅಥವಾ ಶಿಲೀಂಧ್ರ ನಾಶಕ, ರೋಗನಾಶಕ, ಕೀಟನಾಶಕಗಳನ್ನ 10-20 ವರ್ಷ ನೋಡಿ ಇದು ಅಪಾಯ ವಿಷ ಅಂತ ಅನ್ಕೊಂಡು ನಿರ್ಬಂಧ ಮಾಡಿ ನಿಷೇಧ ಮಾಡಿದಾರಲ್ವಾ? ಹೌದು. ಆದ್ರೆ ಬೋಡೋ ದ್ರಾವಣದ್ದು ಆತರ ಇಲ್ಲ. ಹೌದು ಡಾಕ್ಟರ್. ಇನ್ನೊಂದೇನಂದ್ರೆ ಚೆನ್ನಾಗಿ ಬಳ್ಳಿಗಳಿಗೆ ಸಿಂಪಡಣೆ ಮಾಡ್ತಾರೆ, ಬುಡುಕು ಹೊಯ್ತಾರೆ, ಕೆಲವೊಂದು ಕಡೆಗೆ ಅತಿಯಾದ ಬಳಕೆಯಿಂದ ತಾಮ್ರದ ವಿಷದ ಅಂಶ ಮಣ್ಣಿನಲ್ಲಿ ಹೆಚ್ಚಾಗ್ತಾ ಇದೆ ಅಂತ ಅನ್ಕೊಂಡು ಹೇಳೋದಿದೆ, ಏನ್ ಹೇಳ್ತೀರಿ? ಇತರೆ ಶಿಲಾಂಧ್ರ ನಾಶಕಕ್ಕೆ ಹೋಲಿಸಿದ್ರೆ ಇದಕ್ಕೆ ರೆಸಿಡಿಯಲ್ ಎಫೆಕ್ಟ್ ಅಂತ ಹೇಳ್ತೇವೆ. ಬೋಡೋ ದ್ರಾವಣದಿಂದ ದುಷ್ಪರಿಣಾಮ ಆಗಿರ್ತಕ್ಕಂತ ನಿದರ್ಶನಗಳು ಇಲ್ಲಿವರೆಗೂ ಯಾವ್ದು ಕೂಡ ಅಷ್ಟು ರಿಪೋರ್ಟ್ ಆಗಿಲ್ಲ. ಬೇರೆ ನಾವು ಏನು ಕೀಟನಾಶಕ ಮತ್ತೆ ಶಿಲೀಂಧ್ರ ನಾಶಕಗಳನ್ನ ಕೆಲವೊಂದು ರಿಪೋರ್ಟ್ಸ್ ಗಳನ್ನು ನೋಡಿದ್ದೇವೆ, ಕಣ್ಣಾರೆ ಇವತ್ತು ನೋಡ್ತಾ ಇದ್ದೇವೆ. ನಾವು ಎಂಡೋಸಲ್ಫಾನ್ ಒಂದು ಉದಾಹರಣೆ ತೆಗೆದುಕೊಂಡ್ರು ಕೂಡ ಅದರ ಪರಿಣಾಮವನ್ನು ಇಂದು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಬೋಡೋ ದ್ರಾವಣ ಇಲ್ಲಿವರೆಗೂ ಕೂಡ ನಾವು ಉಪಯೋಗಿಸ್ಕೊಂಡ್ ಬಂದಿದ್ದೇವೆ. ಪ್ರಪಂಚದಾದ್ಯಂತ ಎಲ್ಲಾದ್ರೂ ಕೂಡ ರಿಪೋರ್ಟ್ಸ್ ಇಂದುವರೆಗೂ ಯಾವ್ದು ಕೂಡ ಬಂದಿಲ್ಲ. ಅದು ಮಣ್ಣಿನ ಆರೋಗ್ಯದ ಆಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಮನುಷ್ಯರಾಗಿರ್ಬೋದು ಅಥವಾ ಇಕೋಸಿಸ್ಟಮ್ ಆಗಿರ್ಬೋದು ಎಲ್ಲೂ ಕೂಡ ನಾವು ದುಷ್ಪರಿಣಾಮ ಆಗಿರ್ತಕ್ಕಂತ ಯಾವುದೇ ರಿಪೋರ್ಟ್ ಇಲ್ಲಿವರೆಗೂ ಕೂಡ ನಮಗೆ ಲಭ್ಯತೆ ಇಲ್ಲ. ಕೆಲವೊಬ್ರು ಹೇಳೋದಿದೆ ಬಳ್ಳಿಗಳಿಗೆ ಗಿಡಗಳಿಗೆ ಮಾತ್ರ ಸಿಂಪರಣೆ ಮಾಡಬೇಕು, ಬುಡಕ್ಕೆ ಹಾಕಿದ್ರೆ ಪ್ರಯೋಜನ ಆಗೋದಿಲ್ಲ ಅಂತ ಅನ್ಕೊಂಡು. ಮಣ್ಣಿನಿಂದನೂ ಶಿಲೀಂಧ್ರಗಳು ಬೆಳೀತವೆ, ಮಣ್ಣಿನಿಂದನೂ ಹರಡ್ತವೆ, ನೀರಿನಿಂದನೂ ಹರಡ್ತವೆ. ಆದ್ರೆ ಬುಡಕ್ಕೆ ಹಾಕೋದ್ಕಿಂತ ಬೆಳೆಗೆ ಗಿಡಕ್ಕೆ ಬಳ್ಳಿಗೆ ಸಿಂಪರಣೆ ಮಾಡಿದ್ರೆ ಅನುಕೂಲ ಅಂತ ಅನ್ಕೊಂಡು ಹೇಳೋದಿದೆ, ತಾವೇನ್ ಹೇಳ್ತೀರಿ? ಈಗ ಸಾಮಾನ್ಯವಾಗಿ ಶಿಲೀಂಧ್ರ ನಾಶಕಗಳನ್ನ ನಾವು ಸಿಂಪರಣೆಯನ್ನು ಮಾಡ್ತೇವೆ, ಕೆಲವೊಂದು ಬುಡಕ್ಕೂ ಕೂಡ ಹಾಕ್ತೇವೆ. ಹೌದು, ಈಗ ಸಿಂಪರಣೆ ಮಾಡೋದ್ರಿಂದ ನಾನು ಹೇಳಿದ ಹಾಗೆ ಪ್ರೊಫೈಲಾಕ್ಟಿಕ್ ಮುಂಜಾಗ್ರತೆಯಾಗಿ ನಾವು ಮಾಡ್ತೇವೆ. ಸೊ ಅಲ್ಲಿ ಎಲೆಗಳ ಮೇಲೆ ಅಂಟ್ಕೊಂಡಿರುತ್ತೆ ಮತ್ತೆ ಯಾವುದೇ ಇನ್ಫೆಕ್ಷನ್ ಬರಬಾರ್ದು ಅಂತ ಅದು ತಡ್ಕೊಳ್ತಾ ಇರುತ್ತೆ. ಹೌದು, ಈಗ ಮಣ್ಣಿಂದ ಏನಾಗುತ್ತೆ, ಮಣ್ಣು ಜನ್ಯ ಶಿಲೀಂಧ್ರ ನಾಶಕಗಳು ಕೂಡ ಇರ್ತವೆ. ಅವು ಮಣ್ಣಿಂದನೇ ಬೇರುಗಳ ಮೂಲಕ ಮತ್ತೆ ಗೆಣ್ಣುಗಳ ಮೂಲಕ ಮೇಲೆ ಬರ್ತಾ ಇರ್ತವೆ. ಅಂತ ಕಡೆ ಬೋಡೋ ಮಿಶ್ರಣವನ್ನ ಬೆಳೆವಾರು ನೋಡ್ಕೊಂಡು ಕೆಲವೊಂದ್ ಕಡೆ ಹುಡುಕು ಉಯ್ಯೋ ಅಂತದ್ದು ಪ್ರಾಕ್ಟೀಸ್ ಕೂಡ ಹೇಳ್ತೇವೆ. ಆದ್ರೆ ಎಲ್ಲಾ ಬೆಳೆಗೂ ಇದನ್ನ ಹೇಳೋದಿಲ್ಲ, ಸಾಮಾನ್ಯವಾಗಿ ಸಿಂಪರಣೆ ಹೆಚ್ಚು ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು. ಮತ್ತೆ ಬಹಳ ಮುಖ್ಯವಾದ ಸಂಗತಿ, ಸಿಂಪರಣೆ ಮಾಡುವ ಕಾರ್ಮಿಕರಿಗೆ ಅಥವಾ ರೈತರಿಗೆ ಆಗುವ ಅನಾನುಕೂಲಗಳ ಬಗ್ಗೆ ಏನಾದ್ರೂ ಉಲ್ಲೇಖ ಇದೆಯಾ ಅಥವಾ ಆರೋಗ್ಯದ ಮೇಲೆ ತೊಂದರೆಗಳಾಗುತ್ತೆ ಹೇಳಿದಾಗ ಅಂತ ಉಲ್ಲೇಖಗಳು ನಮ್ಮ ವೈಜ್ಞಾನಿಕವಾಗಿ ಎಲ್ಲೂ ಕೂಡ ದೃಢಪಟ್ಟಿಲ್ಲ ಇಲ್ಲಿವರೆಗೂ. ನಿಜ, ಬಳ್ಳಿಯ ಬೆಳವಣಿಗೆ ನೋಡ್ಕೊಂಡು ಕಾಳುಮೆಣಸಿನಲ್ಲಿ ಅಡಿಕೆಗಾಗ್ಲಿ ಕಾಫಿಗಾಗ್ಲಿ ಇನ್ನು ಶುಂಠಿಗಾಗ್ಲಿ ಎಕರೆಗೆ ಒಂದು ಬ್ಯಾರಲ್ ಎರಡು ಬ್ಯಾರಲ್ ಈ ತರ ಗಮನಿಸಿಕೊಂಡು ಸಿಂಪರಣೆ ಮಾಡಿಕೊಂಡು ತಾವು ಹೇಳಿದಂಗೆ ಮುಂಗಾರಿಗಿಂತ ಮುಂಚೆ ಮುಂಗಾರಿ ನಂತರ ಅಲ್ವಾ? ಹೌದು, ಫೈಟಾಪ್ತರ ಶಿಲೀಂಧ್ರದಿಂದ ರೋಗ ಬರುತ್ತೆ ಅಂತ ಯಾವ ಬೆಳೆಗಳಲ್ಲಿ ಬಂದಿದ್ರು ಕೂಡ ಅದಕ್ಕೆ ರಾಮಬಾಣ ಒಂದು ಶಿಲೀಂಧ್ರ ಅಂದ್ರೆ ಈ ಬೋಡೋ. ಬೋಡೋ ದ್ರಾವಣವನ್ನ ಅತಿಯಾಗಿ ಸಿಂಪರಣೆ ಮಾಡೋದಕ್ಕಿಂತ ಮಿತವಾಗಿ ಗಮನಿಸಿಕೊಂಡು ಬಳಕೆ ಮಾಡ್ಕೊಳ್ಳೋದು ಒಳ್ಳೇದು ಅಲ್ವಾ? ಹೌದು, ಮುಂಜಾಗ್ರತೆಯಾಗಿ ಮಾಡ್ಕೊಳ್ಳೋದಷ್ಟೇ. ಅತಿ ಮಳೆ ಬರೋ ದಿನಗಳಲ್ಲಿ ಇದನ್ನ ಸಿಂಪರಣೆ ಮಾಡಕ್ಕಂತೂ ಆಗಲ್ಲ ಅಲ್ವಾ? ಹೌದು, ಆಗೋದಿಲ್ಲ. ಯಾಕೆಂದ್ರೆ ನಾವು ಸಿಂಪರಣೆ ಮಾಡಿದ್ದು ಆ ಎಲೆಗಳ ಮೇಲೆ ಅಂಟ್ಕೊಂಡು, ಹೌದು, ಅದು ಒಂದು 20-30 ದಿವಸಗಳ ಅಂಟ್ಕೊಂಡಿದ್ರೆ ಮತ್ತೆ ಯಾವುದೇ ಶಿಲೀಂಧ್ರ ಅದ್ರ ಮೇಲೆ ಬಂದು ಅಟ್ಯಾಕ್ ಮಾಡೋದಿಲ್ಲ. ನಿಜ, ನಮ್ಮ ಕೊಡಗಿನಲ್ಲಾಗಿರ್ಬೋದು ಕರಾವಳಿ ಪ್ರದೇಶ ಮಲೆನಾಡಿನಲ್ಲಿ ಹೆಚ್ಚು ಮಳೆ ಬೀಳೋದ್ರಿಂದ ಮಳೆ ಪ್ರಾರಂಭ ದಿನಗಳಲ್ಲೇ ಇದನ್ನ ನಾವು ಒಂದು ಸಿಂಪರಣೆ ಕೊಟ್ಬಿಡ್ಬೇಕು. ಹೌದು, ಆಮೇಲೆ ನಮ್ಗೆ ಮಳೆ ಇನ್ನೇನು ಮುಗಿತಾ ಬರ್ತಾ ಇದೆ ಅನ್ನುವ ಸಮಯದಲ್ಲಿ ಇದನ್ನ ಸಿಂಪರಣೆ ಕೊಡ್ಬೇಕು. ಮುಂಗಾರಿ ನಂತರ ಈಗ ಮಳೆ ಇರೋದಿಲ್ಲ, ಆಗ ಸಿಂಪರಣೆ ಮಾಡೋ ಅಗತ್ಯ ಇದೆಯಾ? ಬೋಡೋ ದ್ರಾವಣವನ್ನ ಕಾಳುಮೆಣಸಿಗಾಗ್ಲಿ ಶುಂಠಿಗಾಗ್ಲಿ ಕಾಫಿಗಾಗ್ಲಿ ಈಗ ಸುಮಾರಾಗಿ ಮಳೆ ಬರುತ್ತೆ ಅಂತ ಪ್ರದೇಶಗಳು, ಸುಮಾರು ಒಂದು 40-50 ಅಂತ ಪ್ರದೇಶಗಳಲ್ಲಿ ಎರಡು ಸಿಂಪರಣೆ ಸಾಕಾಗುತ್ತೆ. ಈಗ ಹೆಚ್ಚು ಮಳೆ ಬೀಳ್ತಕ್ಕಂತ ಪ್ರದೇಶಗಳಲ್ಲಿ ಮೂರನೇ ಒಂದು ಸಿಂಪರಣೆಯಾಗಿ ಏನಾದ್ರು ನಮ್ಗೆ ಈಗ ಮಧ್ಯದಲ್ಲಿ ಮಳೆ ಬ್ರೇಕ್ ಕೊಟ್ಟಾಗ, ಈಗ ಆಗಸ್ಟ್ ಮಂತ್ ಅಲ್ಲಿ ಈ ತರ ಎಲ್ಲ ಒಂದು ಸಿಂಪರಣೆ ಕೊಡೋದು ತುಂಬಾ ಸೂಕ್ತ. 6 ಗಂಟೆ ಸಮಯ ಒಂದು ಬ್ರೇಕ್ ಇರಬೇಕು, ಅದು ಚೆನ್ನಾಗಿ ಪರಿಣಾಮಕಾರ ಬೀರ್ಬೇಕು ಅಂತ ಹೇಳಿದ್ರೆ 6 ಅವರ್ಸ್ ಬ್ರೇಕ್ ಅವಶ್ಯಕತೆ. ಯಾವುದೇ ಕಾರಣಕ್ಕೂ ಕೂಡ ಮರದ ಕಟ್ಟಿಗೆಯಲ್ಲಿ ಮಾಡುವಂತದ್ದು, ಹಾಗೇನೆ ಕಬ್ಬಿಣದ್ದು ಮತ್ತೆ ಅಲ್ಯೂಮಿನಿಯಂ ಪಾತ್ರೆಗಳು ಇದಕ್ಕಂತೂ ಉಪಯೋಗಿಸಲೇಬಾರದು. ಏನಿದ್ರು ಪ್ಲಾಸ್ಟಿಕ್ ಬಕೆಟ್ಗಳು ಪ್ಲಾಸ್ಟಿಕ್ ಡ್ರಮ್ಗಳನ್ನೇ ಬಳಕೆ ಮಾಡ್ಕೊಳ್ಬೇಕು ಅಲ್ವಾ? ಹೌದು, ಸರಿಯಾಗಿ ಬೆರೆಸಿ ತಟಸ್ಥ ರಸಸಾರ ಆಗುವ ರೀತಿಯಲ್ಲಿ ಗಮನಿಸಿಕೊಂಡು ಬಹಳ ನಯವಾಗಿ ಸಿಂಪರಣೆ ಆಗ್ಬೇಕು ಗಿಡಗಳ ಮೇಲೆ. ಎಲ್ಲಾ ಭಾಗದಲ್ಲೂ ಸಿಂಪರಣೆ ಆದ್ರೆ ಇನ್ನೂ ಒಳ್ಳೇದಂತ ಹೇಳ್ತಾರಲ್ವಾ? ಹೌದು, ಖಂಡಿತವಾಗ್ಲು. ಶತ್ರುಗಳ ಇದುವರೆಗೆ ಬೋಡೋ ದ್ರಾವಣದ ಇತಿಹಾಸ ಮತ್ತು ಬಳಕೆ ತಯಾರಿ ಅದರ ಪ್ರಯೋಜನ ಕುರಿತಂತೆ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾಗಿರುವ ಡಾಕ್ಟರ್ ಬಿ ಪ್ರಭಾಕರ್ ಅವರು ವಿವರಗಳನ್ನು ನೀಡಿದರೆ. ತಮಗೆ ಧನ್ಯವಾದಗಳು ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ. ಕೇಳಿದ್ರೆ ಡಾಕ್ಟರ್ ಬಿ ಪ್ರಭಾಕರ್ ಅವರ ಸಂಪರ್ಕಕ್ಕೆ ಸಂಖ್ಯೆ ಹೀಗಿದೆ: 8618

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪೆ. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ, ಇದೇ ಮೇ 20 ಮತ್ತೆ 21 ನಡೆಯುವ ಸಿಇಟಿ ಸಾಮಾನ್ಯ ಪ್ರವೇಶ ಪರೀಕ್ಷೆನ ಸುಸೂತ್ರವಾಗಿ ನಡೆಸುವಂಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಸೂಚಿಸಳು. ಅಂದೇ ಹೊತ್ತಾರೆ 10:30 11:50 ಗಂಟೆವರೆಗೆ, ಹಾಗೆ ಮಧ್ಯಾಹ್ನ 2:30 3:50 ಗಂಟೆವರೆಗೆ ಪರೀಕ್ಷೆ ನಡೆದಿದೆ. ಸಿಇಟಿ ಪರೀಕ್ಷೆ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ 722 ವಿದ್ಯಾರ್ಥಿಗ, ಸಂತ ಮೈಕಲರ ಶಾಲೆಯಲ್ಲಿ 240 ವಿದ್ಯಾರ್ಥಿಗ, ಸಂತ ಜೋಸೆಫರ ಶಾಲೆಯಲ್ಲಿ 312 ವಿದ್ಯಾರ್ಥಿಗ ಪರೀಕ್ಷೆನ ಬರೆದವೆ. ಕೇಂದ್ರದ ಎಲ್ಲ ರೂಂಗಳಲ್ಲಿ ಸಿಸಿಟಿವಿ ಇರೋಕು, ವಿದ್ಯಾರ್ಥಿಗ ಯಾವುದೇ ಕೈಗಡಿಯರನ್ನ ಕಟ್ಟುವಂಗೆ ಇಲ್ಲ, ಕ್ಯಾಲ್ಕುಲೇಟರ್ ಲ್ಯಾಬ್ ಟೇಬಲ್ ಪರೀಕ್ಷೆ ಸಮಯದಲ್ಲಿ ಉಪಯೋಗಿಸುವಂಗಿಲ್ಲ, ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಿಷೇಧ ಮಾಡಿಡುತ್ತೇಳೆವು ಹೇಳ್ದು. ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ಕಲಾ ವೈಭವ ಉತ್ಸವದ ಲೋಗೋನ ಇಂದು ಬಿಡುಗಡೆ ಮಾಡಲಾಯಿತು. ಪ್ರಾಂಶುಪಾಲರಾದ ಮೇಜರ್ ಡಾ ರಾಘವ ಬಿ ಅವು ಜೂನ್ 3 ನಡೆಯುವ ಕಲಾ ಉತ್ಸವ ಕಲಾ ವೈಭವಕ್ಕೆ ಚಾಲನೆ ನೀಡಿ ಮಾತಾಡಿ, ವಿದ್ಯಾರ್ಥಿಗ ಪಾಠದೊಟ್ಟಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿರೆ ಸೃಜನಶೀಲತೆ ಜಾಸ್ತಿ ಮಾಡಿಕೆ ಅನುಕೂಲ ಆದೆ, ಸ್ಪರ್ಧಾತ್ಮಕ ಯುಗಲಿ ಯಶಸ್ಸಿನ ಗುರಿಯತ್ತ ಹೋಗಿ ಸಹಕಾರಿಯಾದೆ ತಿಳಿಯವು ಕಿವಿಮಾತ್ನ ಹೇಳ್ದು. ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕಿಂದ ಮಡಿಕೇರಿ ಕುಟ್ಟ ರಸ್ತೆನ 8.30 ಕಿಲೋಮೀಟರ್ ಇಂದ 10 ಕಿಲೋಮೀಟರ್ ವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿನ ಲೋಕೋಪಯೋಗಿ ಇಲಾಖೆ ಕಡೆಯಿಂದ ಕೈಗೊಂಡು ಕಾಂಕ್ರೀಟ್ ರಸ್ತೆ ನಿರ್ಮಿಸುವ ನಿಟ್ಟಿನಲ್ಲಿ ಪ್ರಯಾಣಿಕರ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ದಂಡ ಪ್ರಕ್ರಿಯೆ ಸಂಹಿತೆ ಪ್ರಕಾರ ಮೇ 22 ಜುಲೈ 10 ಎಲ್ಲ ರೀತಿಯ ವಾಹನಗಳನ್ನು ಸಂಚಾರನ ನಿರ್ಬಂಧಿಸಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿಸಿ ಸತೀಶವು ಆದೇಶನ ಹೊರಡಿಸಲು, ಅವಶ್ಯಕತೆ ಇರುವ ಕಡೆ ಸೂಚನಾ ಫಲಕನ ಅಳವಡಿಸಿಕೆ ಪೊಲೀಸ್ ಅಧೀಕ್ಷಕರು ಕೊಡಗು ಜಿಲ್ಲೆ, ಕಾರ್ಯಪಾಲಕ ಇಂಜಿನಿಯರಿಂಗ್, ಲೋಕೋಪಯೋಗಿ ಇಲಾಖೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಇವಕ್ಕೆ ಸೂಚನೆ ನೀಡೋಣ. ಕೊಡವ ಯುವ ಸಮುದಾಯದ ಒಂದು ಕಡೆ ಸೇರಿಸಿ ಜನಾಂಗದ ಶ್ರೀಮಂತ ಕಲೆ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಪರಂಪರೆನ ಉಳಿಸಿಕೊಳ್ಳುವ ಮಹತ್ತರ ಜವಾಬ್ದಾರಿ ಬಗ್ಗೆ ಚರ್ಚೆ, ಹಾಗೆ ದೊಡ್ಡವರಿಂದ ಮಾರ್ಗದರ್ಶನ ನೀಡಿಕೆ, ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಸಿಕೆ ಮುಂದಾಗುಟ್ಟು ಕೊಡವ ಸಮುದಾಯದ ಕಲೆ ಸಂಸ್ಕೃತಿನ ಉಳಿಸಿ ಮುಂದಿನ ಪೀಳಿಗೆಗೆ ಮುಂದುವರೆಸುವುದು ಇದರ ಉದ್ದೇಶ ತಿಳಿ ಆಯೋಜಕರು ತಿಳಿಸೋಳು. ಹೊದ್ದೂರು ವಾಟೆಕಾಡು ಸಾಮಾಜಿಕ ಅರಣ್ಯ ಇಲಾಖೆನ ಸಸ್ಯ ಕ್ಷೇತ್ರದಲ್ಲಿ 2023-24 ಸಾಲನ ಮಳೆಗಾಲ ನಡಿಕೆ ಬೇರೆ ಬೇರೆ ಜಾತಿನ ಗಿಡಗಳನ್ನ ಹಾಗೆ ಮದ್ದು ಗಿಡಗಳನ್ನ ಕಾಡು ಜಾತಿನ ಗಿಡಗಳನ್ನ ಬೆಳೆಸಲಾದೆ, ಮಹಗನಿ ಸಿಲ್ವರ್ ತೇಗ ಬೀಟೆ ಸೇರಿದಂಗೆ ಇನ್ನಿತರ ಗಿಡ ಲಭ್ಯ ಇದ್ದು ರೈತರು ತಮ್ಮ ಆಧಾರ್ ಪ್ರತಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಜಮೀನಿನ ಆರ್ಟಿಸಿ ನೀಡಿ ಗಿಡಗಳನ್ನ ಪಡೆಯಕ್ಕೆ. ಜಾಸ್ತಿ ಮಾಹಿತಿಗೆ ಮಡಿಕೇರಿ ಸಾಮಾಜಿಕ ಅರಣ್ಯ ವಲಯದ ಅರಣ್ಯಾಧಿಕಾರಿಯವರನ್ನ ಸಂಪರ್ಕಿಸಕ್ಕೆ. ತೋಟಗಾರಿಕೆ ಇಲಾಖೆಯಲ್ಲಿ ಬರುವ ತೋಟಗಾರಿಕೆ ತರಬೇತಿ ಕೇಂದ್ರದಲ್ಲಿ ರೈತ ಮಕ್ಕಳಿಗೆ 10 ತೋಟಗಾರಿಕಾ ತರಬೇತಿ ಜೂನ್ 1 ಬರುವ ವರ್ಷ ಮಾರ್ಚ್ 30 ಹಾಸನ ಜಿಲ್ಲೆನ ಸೋಮನಹಳ್ಳಿ ಕಾವಲ್ ತೋಟಗಾರಿಕಾ ತರಬೇತಿ ಕೇಂದ್ರದಲ್ಲಿ ನಡೆಯಲಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಇದೇ ತಿಂಗಳ ತಾರೀಕು 22 ಆಖೆರೆ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳಕ್ಕೆ. ಸೋಮರ್ಪೇಟೆನ ಸಾಮಾಜಿಕ ಅರಣ್ಯ ಇಲಾಖೆ ಕಡೆಯಿಂದ ಹುದುಗೂರು ಗ್ರಾಮಲ್ಲಿರುವ ಸಾಮಾಜಿಕ ಅರಣ್ಯ ವಲಯದ ಸಸ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾತಿನ ಗಿಡಗಳ ಲಭ್ಯ ಇದ್ದು ರೈತರು ಪಡ್ಕೊಳಕ್ಕೆ ತಳಿ ವಲಯ ಅರಣ್ಯಾಧಿಕಾರಿಯು ಕಚೇರಿ ಪ್ರಕಟಣೆನ ತಿಳಿಸಳು. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಕಡೆಯಿಂದ ಮಡಿಕೇರಿ ಪೇಟೆನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ನಾಳೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆನ ವಸ್ತು ಸಂಗ್ರಹಾಲಯಗಳು ಸುಸ್ಥಿರತೆ ಮತ್ತು ಯೋಗಕ್ಷೇಮ ತೆರಳುವ ಘೋಷವಾಕ್ಯದಡಿ ಆಯೋಜಿಸಲಾಗಿದ್ದು, ಕೊಡಗಿನ ಸಾಂಪ್ರದಾಯಿಕ ಪರಿಕರಗಳನ್ನ ಪ್ರದರ್ಶನ ಕೋಟೆ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದು, ನಾಳೆ ಹೊತ್ತಾರೆ 9:00 ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶವು ಉದ್ಘಾಟಿಸುವೆ ತಿಳಿ ಆಯೋಜಕರು ತಿಳಿಸಳು. ಕೊಡಗು ಜಿಲ್ಲೆನ ಎಲ್ಲ ಕಡೆಗಳಲ್ಲಿ ಮುಂಗಾರು ಗಾಳಿ ಮಳೆ ಶುರು ಆಗುವ ಮುನ್ಸೂಚನೆ ಇದ್ದು, ವಿದ್ಯುತ್ ಸರಬರಾಜಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ವಿದ್ಯುತ್ ಅಡಚಣೆಗೆ ಉಂಟಾಗ್ತಾ ಇದ್ದು, ವಿದ್ಯುತ್ ಅವಘಡಗ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದ್ದದೆ. ಸಾರ್ವಜನಿಕರು ಯಾವುದೇ ರೀತಿಯ ವಿದ್ಯುತ್ ಜಾಲದ ತೊಂದರೆಗಳನ್ನು ನೋಡಿದ್ದರೆ ಸ್ವಂತ ಕ್ರಮನ ತಕ್ಕಣದೆ ತಕ್ಷಣ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ದೂರವಾಣಿ ಸಂಖ್ಯೆಗೆ ದೂರು ದಾಖಲಿಸುವಂಗೆ ಮಡಿಕೇರಿ ಸೆಸ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಳು. 2023-24 ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಕಡೆಯಿಂದ ಕೊಡಗು ಜಿಲ್ಲೆ ಕುಶಾಲನಗರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಮೌಲನಾ ಅಜಾದ್ ಮಾದರಿ ಶಾಲೆಗೆ 6ನೇ ತರಗತಿಗೆ ಉಚಿತ ಪ್ರವೇಶಕ್ಕೆ ಅರ್ಜಿನ ಕರೆದಳು. 5ನೇ ತರಗತಿಯಲ್ಲಿ ಪಾಸ್ ಆಗಿರುವ ವಿದ್ಯಾರ್ಥಿಗ ಅರ್ಜಿನ ಹಾಕಕುತ್ತ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವು ಪ್ರಕಟಣೆ ತಿಳಿಸಳು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ರೀ, ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪಿಂಗ್ ಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್, ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಒಗ್ಗಟ್ಟು ಒತ್ತೋರ್ ಮೇಲೆ ನಂಗಡ ಯುವ ಜನಾಂಗ ಒಂದಾಯ್ತು, ಮಿಂಜಕ ಮುಟ್ಟೋಡ್ಕೊಂಡು ಅನ್ನೋ ನಲ್ಲ ಗ್ಯಾನತ್ತು. ಕೊಡವ ಯುವ ಮೇಳ 2023 ಅನ್ನುವರು ಕೊಡವ ಬಾಲಿಕಾರ ಬಾಲಿಕತ್ಯರ ಮೇಳತ್ನ ಮೇ ತಿಂಗತ್ರ ನಾಳಂಕೆ 20ನೇ ಚನ್ಯಾಚರಂದು ಮಡಿಕೇರಿಯಲ್ಲಿ ಕ್ರಿಸ್ಟಲ್ ಕೋಟ್ಲು ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಅನ್ನುವರು ಸಂಘಟನೆ ಮುಂದಾಳ್ತನತ್ತು ಏರ್ಪಾಡು ಮಾಡಿತು. ನಂಗಡ ಮಕ್ಕ ಮರಿಯರ ನಲ್ಲಾಮೆಕು ಮೊಳಿಯಾನ ಈ ಕಾರ್ಬಾರ್ಲು ಎಲ್ಲಾ ಕೊಡವ ಮಾಜನಳು ಅರ ಕಣಿತಲು ಬಂದಿದ್ದು ಕೂಡಿಯಾರನೊಂದು ನಿಂಗೆಲ್ಲ ಕೇಟಣಿತು. ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಚಟ್ಟಳ್ಳಿ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದ್ರಲ್ಲೂ ಇದೇ ಮೇ 20ರಂದು ಚಿನ್ನಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಭವನದಲ್ಲಿ ಕೊಡವ ಯುವ ಮೇಳ ನಡೆಪದುಂಡು. ಪ್ರಪಂಚದ ಮೂಲೆ ಮೂಲೆಯಲ್ಲುಳ್ಳ ಎಲ್ಲ ಕೊಡವಳು ಬಂದಿದ್ದು ಕೂಡಿಯರುಂಡು. ಕೊಡವಾಮೆ ಉಳಿಯುಂಡು. ನಾಡು ನಂದಾಡು ನಚಂಗಿ ನಗರ ಸಂಸ್ಕೃತಿ ಆಚಾರ ವಿಚಾರ ಉಡುಪು ನಡುಪುನ ಮೀದ ಅಭಿಮಾನತ ಬಂದಿತ್ತು. ಅಂದು ಪೊಲಾಕ 10 ಗಂಟೆಗೆ ಮಡಿಕೇರಿಯ ಪುದಿಯ ಬಸ್ ಸ್ಟ್ಯಾಂಡ್ ಹೊರಡುವ ಮೆರವಣಿಗೆಯಲ್ಲಿ ಕೂಡಿಯಾಡಿತು. ಕ್ರಿಸ್ಟಲ್ ಕೋರ್ಟ್ ತನ ಒಗ್ಗಟ್ಟು ಒತ್ತೋರ್ ಮೇಲೆ ನಡೆದಿತು. ಬೈಕ್ ರ್ಯಾಲಿಯಲ್ಲಿ ಕೂಡಿಯಾಡಿತು. ಅಲ್ಲಿ ವೈಪದ 6:30 ತನಕೂ ನಡಪ ಸಾಧಕಂಗಕ್ಕೆ ಸನ್ಮಾನ ನಾಟಕ ರ್ಯಾಂಪ್ ವಾಕ್ ಅನ್ನತ ರಂಗು ರಂಗಾನ ಪಲತರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರೂ ತಪ್ಪದೆ ಬಂದಿದ್ದು ಕೂಡಿಯಾರುಂಡು. ಇದೇ ಆದ್ಯ ಆಯ್ತು ನಡೆದ ಕೊಡವ ಬಾಲಕರ ಬಾಲಕಟ್ಟಿಯ ಈ ಯುವ ಮೇಳಕ್ಕೆ ಎಲ್ಲ ಪೆರಿಯೈಗಳು ಅನಿಯೈಗಳು ಬೈತರ ನಿರ್ಕಲತೆ ಸಾಲು ಕಟ್ಟಿ ಬಂದಿತ್ತು. ಸಾಕಾರ ತಂದಿತ್ತು ನಂಗಡ ಯುವ ಮೇಳಕ್ಕೆ ಪುರುಡು ನಿಮಿಷಗಳೊಂದು ನಿಂಗಳೆಲ್ಲ ಕೈ ತೊತ್ತಿದ್ದು ಕಾಕಿ ಕೂಟುವವು ಆಯೋಜಕಂಗ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದರೆ ಇದೇ 2023 ಮೇ 20ರಂದು ಚೆನ್ನಾಚರಂದು ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಭವನದಲ್ಲಿ ನಡೆಪ ಕೊಡವ ಯುವ ಮೇಳಕ್ಕೆ ನಂಗಡ ಸಂಸ್ಕೃತಿ ಆಚಾರ ವಿಚಾರತರ ಮೇಲೆ ಅರ ಅಭಿಮಾನ ಬೆಚ್ಚಿತು ಬಂದಿತ್ತು. ಅಂದು ಪೊಲಾಕ 10 ಗಂಟೆಗೆ ಮಡಿಕೇರಿ ಗದ್ದಿಗೆಂಜ ಪಡುವ ಮೆರವಣಿಗೆಲಿ ನಿಂಗೆಲ್ಲರೂ ತಪ್ಪದೆ ಬಂದಿದ್ದು ಕೂಡಿಯಾಡಿತು. ಕೊಡವ ಮೇರ ಕೇಳಿಯಲು ಹೋಗು ನಂಗಡ ಕೂಡ ನಿಂಗಳು ಕೈಕೂಟೋಣ ನಿಂಗೆಲ್ಲ ತಕ್ಕಾರ ಬೈ ನನಿತು. ನಾಮೇರ ಡಿಕ್ಸನ್. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೈಕೇರಿ ಗೋಣಿಗೊಪ್ಪ ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಸ್ಪೆಷಲ್ ಆಫರ್. ಎಸಿ, ಕೂಲರ್, ವಾಷಿಂಗ್ ಮಷೀನ್, ಫ್ರಿಡ್ಜ್, ಫ್ಯಾನ್ ಎಲ್ಲ ಐಟಮ್ಸ್ ಗಳ ಮೇಲೆ ವಿಶೇಷ ರಿಯಾಯಿತಿ. 0% ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಪ್ರಪಂಚ ಮಟ್ಟದ ಕೊಡವರ ಕಳಿಂಗೀರ್ತಿ ಪಬ್ಬಂದನೆ ಮಾಡಿನ ನಂಗಡ ಪೆರ್ಮೆರ ಕೊಡವ ಬಾಲಕಾರ ಬಾಲಕರ್ತಿಯರ ಸಾಧನೆಯನ್ನ ಕುದಿಸಿತು. ಅಂಗಡೆಲ್ಲ ಒರೆ ವೇದಿಕೆಯಲ್ಲಿ ಕಾಕಿ ಕುಡಿತು ಅಂಗಕ್ಕೆ ಮೆಚ್ಚುಗೆ ಕಾಟಿತು. ನಂಗಡ ಮಕ್ಕ ಇಂದನೆ ಎಲ್ಲ ಗೋವರು ಮಿಂಜಕ್ಕೆ ಬರೋಣ ಅನ್ನುವ ನಲ್ಲ ಅಭಿಪ್ರಾಯ ಇತ್ತು. ಇದೇ ಆದ್ಯವಾಯಿತು ಕೊಡವ ಯುವ ಮೇಳ. ಇದೇ 2023 ಮೇ 20ರಂದು ಚೆನ್ನಾಚೆ ಮಡಿಕೇರಿ ಕ್ರಿಸ್ಟಲ್ ಕೋರ್ಟ್ ಸಭಾಭವನದಲ್ಲಿ ಗೌಜಿ ಗದ್ದಲದ ನಡುವೆ ಏರ್ಪಾಡಾಯಿನುಂಡು. ಎಲ್ಲ ಬೆಂದು ಚಂಗಾದಿಗಳು ಮರ್ಕತೆ ಅಂದು ಪಲಾಕ 10 ಗಂಟೆಂಜ ಬೈಟ್ 7 ಗಂಟೆ ತನೆ ನಂಗಡ ಕೂಡ ಕೂಡಿಯಾಡಿತು. ಕಾರ್ಯಕ್ರಮತ್ನ ಅಂದೋಳತೆ ಕೈಪಕ್ಕೆ ಸಾಕಾರ ತಾರಿಂದು ನಿಂಗಕ್ಕೆ ಎದೆ ತುಂಬನ ತಕ್ಕಾರ ಬೈಂದವು ಕಿಮ್ಮುಡಿರ ರವಿಚಂಗಪ್ಪ ಕಾವೇರಿ ಸೇನೆ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೆಯ್ಯಂಡಾಣೆ ನರಿಯಂದಡ ಗ್ರಾಮದ ತೋಟಂಬೈಲು ಪೌತಿ ಬೋಪಯ್ಯ ಅವರ ಪತ್ನಿ ಪೂವಮ್ಮ ಅವರು ಇಂದು ನಿಧನರಾದರು. 92 ವರ್ಷ ಪ್ರಾಯದ ತೋಟಂಬೈಲು ಪೂವಮ್ಮ ಅವರ ತವರು ಮನೆ ಕೋಟುಮಾಡ. ಅಂತ್ಯಕ್ರಿಯೆ ನಾಳೆ ನರಿಯಂದಡದ ತೋಟಂಬೈಲು ಐನು ಮನೆಯಲ್ಲಿ. ಹಿತ್ಲುಗದ್ದೆ ಗ್ರಾಮದ ಕೋಳಿಬೈಲು ಕಾರ್ಯಪ್ಪ ಅವರ ಪತ್ನಿ ಉಮ್ಮವ್ವ ಅವರು ನಿಧನರಾದರು. 85 ವರ್ಷ ಪ್ರಾಯದ ಕೋಳಿಬೈಲು ಉಮ್ಮವ್ವ ಅವರ ತವರು ಮನೆ ಅಚ್ಚುಪಟ್ಟಿ. ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಉಂಜಿಗನಹಳ್ಳಿ ಕೋಳಿಬೈಲು ಲಕ್ಷ್ಮಣ ಅವರ ಮನೆಯಲ್ಲಿ ನಡೆಯಲಿದೆ. ಅರಮೇರಿ ಗ್ರಾಮದ ಮೊಗೇರ ಉಕ್ರ ಕಮಲ ಅವರ ಮಗ ಚೇನಿಯಾ ಅವರು ಇಂದು ನಿಧನರಾದರು. 52 ವರ್ಷ ಪ್ರಾಯದ ಚೇನಿಯಾ ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಯ ಒಳಗೆ ಅವರ ಸ್ವಂತ ಮನೆಯಲ್ಲಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಚೊಟ್ಟಂಡ ದಿವ್ಯಾ ಪ್ರದೀಪ್. ಇದೇ 20 ಪಿಂಜ 21ದಾಂಗ್ ನಡಪ ಸಿಇಟಿ ಪರೀಕ್ಷೆನ ಚಾಯೋಡೆ ನಡೆತುವನಕ್ಕೆ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಎಣ್ಣಿತು. ಮಡಿಕೇರಿಯ ಜಿಲ್ಲಾಧಿಕಾರಿ ಕಚೇರಿಯ ಸಭಾಭಾಡಲ್ ಇಂದು ನಡೆದ ಸಿಇಟಿ ಪರೀಕ್ಷರ ಮುಪ್ಪೊಡೆ ಸಭೆಲ್ ತಕ್ಪರ್ದತ್ತು ಇದೇ 20-21 ಪೊಲಕ 10:30 ಪನ್ನೊಂದು 50 ಪರೀಕ್ಷೆ ನಡಪ ಮಡಿಕೇರಿಯ ಸರ್ಕಾರಿ ಜೂನಿಯರ್ ಕಾಲೇಜಲ್ 720 ಮಕ್ಕ ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಲ 312 ಮಕ್ಕ ಕೂಡ ನನಗೆ ಒಟ್ಟು 1274 ಮಕ್ಕ ಪರೀಕ್ಷೆ ಎಳುದುವ ಪರೀಕ್ಷಾ ಕೇಂದ್ರತ್ರ ಎಲ್ಲಾ ರೂಮ್ಲು ಸಿಸಿಟಿವಿ ರೂಂಡುಂದ ಓಣುಚಿ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಗಳನ್ನ ಪುಟ್ಟರಾಜು ರಂಗ ತಕ್ ಬಂದಿತ್ತು ಮಕ್ಕ ಪರೀಕ್ಷೆ ಎಳ್ದೋಕ್ ಪೋಪಕ ಏದೇ ತರತ ವಾಚಿಕಟ್ಟೆವಾಗ ಕ್ಯಾಲ್ಕುಲೇಟರ್ ಇಲ್ಲೇಂಗಿ ಲಾಕ್ ಟೇಬಲ್ನ ಪರೀಕ್ಷರ ಸಮಯತ್ತು ಉಪಯೋಗಿಸಿಡುವನಿಕೆ ಇಲ್ಲ ಅನ್ನನೇ ಮೊಬೈಲ್ ಫೋನ್ ಕೂಡ ನನಗೆ ಎಲೆಕ್ಟ್ರಾನಿಕ್ ವಸ್ತುನ ನಿಷೇಧ ಮಾಡಿತ್ತಂದ ಓಣುಚಿ ಸಭೆಯಲ್ಲಿ ಜಿಲ್ಲಾ ಖಜಾನಾಧಿಕಾರಿ ಪದ್ಮಜಾ ಕೂಡ ನನಗೆ ಮುಖ್ಯಪಟ್ಟವು ಹಾಜರಿಂಜಿತು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಕಾಲೇಜಲ್ಲಿ ಕಲಾ ವೈಭವೋತ್ಸವತ್ರ ಲೋಗೋತ್ನ ಇಂದು ಬಿಡುಗಡೆ ಮಾಡಿಚಿ ಪ್ರಿನ್ಸಿಪಲ್ ಮೇಜರ್ ಡಾಕ್ಟರ್ ರಾಘವ ಅವು ಜೂನ್ 3 ನಡೆಪ ಕಲಾ ವೈಭವಕ್ಕೆ ಇಂದು ಚಾಲನೆ ಕೊಡ್ತದೆ ಇದೇ ಸಂದರ್ಭ ತಕ್ಪರಂದ ಅವು ಮಕ್ಕ ಓದರ ಕೂಟಕ್ಕೆ ಬೋರೆ ಬೇರೆ ಚಟುವಟಿಕೆಯಲ್ಲಿ ಕೂಡಿ ಆಡುವ ಅನಗೊಂಡು ಸೃಜನಶೀಲತೆ ಏರ ಮಾಡುವಕ್ಕೆ ಅನುಕೂಲ ಆಪಾಂಡ ಕೂಟಕ್ಕೆ ಬದುಕಲು ಸಾಧನೆ ಮಾಡುವಕ್ಕೆ ಸಹಾಯ ಆಪ ಅಂದ ಅವು ಅಣ್ಣುಚಿ ಕಾರ್ಯಕ್ರಮಕ್ಕೆ ಕಾಲೇಜರ ಎಲ್ಲ ಮಕ್ಕ ಕೂಡಿ ಆಡಿ ತಿಂಜತ್ತು